ವಿಷಯಗಳು. ನಮಸ್ಕಾರ ಕರ್ನಾಟಕ. ದ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆರ್ಗಾನಿಕ್ಸ್ ಅಂಡ್ ಮಿಲ್ಲೆಟ್ಸ್ 2025 ಇಸ್ ಬೀಂಗ್ ಹೆಲ್ಡ್ ಆನ್ January 23rd, 24th and 25th ಅಟ್ ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡ್ಸ್ ಬೆಂಗಳೂರು. Participate in diverse stalls, organic and millet products, indigenous seeds and forgotten delicacies, along with insightful seminars and vibrant cultural programs. Embrace organics, relish millets. This event is brought to you by the Department of Agriculture, Government of Karnataka. ಕೇಳುಗರೆ, ಇಷ್ಟು ದಿನ ಬರೀ ಕಥೆಯನ್ನ ಅಲ್ಲಿ ಇಲ್ಲಿ ಕೇಳ್ತಾ ಇದ್ರಿ. ನೀವು ಯಾವ್ದಾದ್ರೂ ಕಥೆಯನ್ನ ಬರೆಯೋದಕ್ಕೆ ಟ್ರೈ ಮಾಡಿದ್ರಾ? ನೀವು ಪ್ರಯತ್ನ ಮಾಡೋದಾದ್ರೆ ನಿಮಗಿಲ್ಲಿ ಸುವರ್ಣ ಅವಕಾಶ ಇದೆ. ಕಥೆ ಥ್ರಿಲ್ ಆಗಿರಬಹುದು, ಹಾಸ್ಯ ಆಗಿರಬಹುದು, ಕಾಲ್ಪನಿಕ, ಪತ್ತೆದಾರಿ, ಯಾವುದಾದ್ರೂ ಆಗಿರಬಹುದು. ನೀವು ಮಾಡಬೇಕಾಗಿದ್ದು ಬಹಳ ಸಿಂಪಲ್. 500 ಪದಗಳ ಮಿತಿಯಲ್ಲಿ ಒಂದು ಸಣ್ಣ ಕಥೆಯನ್ನ ಬರೆದು ಕಳಿಸ್ಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, JPS ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577301. ನೀವು ಮೇಲ್ ಮಾಡೋದಾದ್ರೆ aibdvt@gmail.com ಇಲ್ಲಿಗೆ ಇಮೇಲ್ ಕೂಡ ಮಾಡಬಹುದು. ನೆನಪಿರಲಿ, ನೀವು ಬರೆದು ಕಳಿಸಬೇಕಾಗಿರೋದು January 25 ಒಳಗೆ. ವಿಜೇತರಾದ ಮೂವರಿಗೆ February 7 ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕರಿಸಲಾಗುತ್ತೆ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಸಾವಯವ ಕೃಷಿ ಅನುಭವ ಕುರಿತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹುಣಸೆಘಟ್ಟ ಗ್ರಾಮದ ರೈತರಾದ ಶ್ರೀಯುತ HS ಪ್ರಭು ಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನ. ಸದಸ್ಯರು ಡಾಕ್ಟರ್ MS ಸುಧಾಕರ್. ನನ್ನ ಹೆಸರು ಪ್ರಭು ಕುಮಾರಸ್ವಾಮಿ, ತರೀಕೆರೆ ತಾಲೂಕು ಹುಣಸೆಘಟ್ಟ ಅಂತ ಇಲ್ಲಿಂದ 13 ಕಿಲೋಮೀಟರ್ ಆಗುತ್ತೆ. ರೈತ ಚೇತನ ಆಹಾರ ಮಳಿಗೆ ಅಂತ ಒಂದು ಸಾವಯವ ಆಹಾರ ಮಳಿಗೆಯನ್ನು ಮಾಡಿದ್ದೇನೆ. ರೈತರು ಎಲ್ಲಿ ಸಾವಯವದಲ್ಲಿ ಬೆಳೆಯನ್ನು ಬೆಳೀತಾರೋ ಅಂತ ಬೆಳೆಯ ಕಾಳುಗಳನ್ನು ತಗೊಂಡ್ಬಂದು ಅದನ್ನು ಮೌಲ್ಯವರ್ಧನೆ ಮಾಡ್ತೀನಿ. ಅದನ್ನು ರೈತರಿಗೆ ಆದಷ್ಟು, ನನ್ನ ಗ್ರಾಹಕರಿದ್ದಾರೆ, ನನಗೆ ನನ್ನನ್ನು ಇಷ್ಟಪಡೋಂಥರು, ನನ್ನ ಮೌಲ್ಯವರ್ಧಿತ ಆಹಾರ ಸಾಮಗ್ರಿಗಳನ್ನು ಇಷ್ಟಪಡುವಂಥರು ಒಂದ್ಸಲ ತೊಗೊಂಡೋಗಿ ಮತ್ತೆ ಎರಡನೇ ಸಲ ಕೇಳ್ತಾರೆ ಅಂದರೆ ಅವರಿಗೆ ಚೆನ್ನಾಗಿದೆ ಇದು ನಿಮ್ಮ ಪ್ರಾಡಕ್ಟ್ ಅಂತ ಹೇಳಿ ಬಂದು ನನ್ನ ಹತ್ರ ಪರ್ಚೇಸ್ ಮಾಡಿಕೊಂಡು ತೊಗೊಂಡೋಗ್ತಾರೆ. ನಾನು ಆನ್ಲೈನ್ನಲ್ಲೂ ಕಳಿಸ್ತೀನಿ. ಆಮೇಲೆ ನಿಯರೆಸ್ಟ್ ಪ್ಲೇಸ್ಗಳಿಗೆಲ್ಲ ಬಸ್ಗಳು ಅನುಕೂಲಗಳಿದ್ರೆ ಬಸ್ಗಳಲ್ಲಿ ಇಡ್ತೀನಿ, ಅಲ್ಲಿ ಇಳಿಸ್ಕೊಳ್ತಾರೆ. ಈ ಥರ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ಸಾವಯವ ಆಹಾರದ ಮಳಿಗೆ ಇಟ್ಕೊಂಡಿದ್ದೀರಿ, ಇದ್ರ ಜೊತೆಗೆ ತಾವು ಕೃಷಿ ಕೂಡ ಮಾಡ್ತಾ ಇದ್ದೀರಿ ಅಲ್ವಾ? ಅದರಲ್ಲಿ ಈಗ ತಾವು ವಿಶೇಷವಾಗಿ ಅಡಿಕೆ ಬೆಳೆನ ಬೆಳೀತಾ ಇದ್ದೀರಿ. ಇದು ಅಡಿಕೆ ಬೆಳೆನ ತಳಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ತಳಿನೋ ಇಲ್ಲ ಯಾವುದು ಸರ್? ಸ್ಥಳೀಯವಾಗಿ ಸಿಗ್ತಕ್ಕಂಥ ತಳಿನೇ ನಮ್ಮಲ್ಲಿ ಇಲ್ಲೆಲ್ಲ ಬೆಳೀತಾ ಇರೋದು. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ? ನಮ್ದು ಜಾಸ್ತಿ ಇಲ್ಲ, 1-2 ಎಕರೆ. ಇದ್ರ ಜೊತೆಗೆ ಅಂತರ್ ಬೆಳೆ, ಅಂತರ್ ಬೆಳೆ ಚಕ್ಕೆ ಗಿಡ ಸುತ್ತ ಹಾಕಿದೀವಿ, ಈಗ ಹಾಕಿದೀವಿ ಈ ವರ್ಷ. ಇದಕ್ಕಿಂತ ಮೊದಲು? ಇದಕ್ಕಿಂತ ಮೊದಲು ಏನಿಲ್ಲ, ನಾವು ಈಗ ಮಾಡಿದೀವಿ. ಮಾಡಿ 1 ವರ್ಷ ಆಯ್ತಂತೀರಾ? ಎರಡನೇ ವರ್ಷ. ತೆಂಗಿನ ತೋಟ? ತೆಂಗಿನ ತೋಟನು ಅದ್ರ ಸುತ್ತ ಹಾಕಿದೀವಿ, ಈಗ 2ನೇ ವರ್ಷದ್ದೇ. ಅದನ್ನು ಯಾವ್ದು ಬೆಳೆ ಫಸ್ಟ್ ಬರೋದಿಲ್ಲ, ಯಾವ್ದು ಇಲ್ಲ, ಈಗ ಹೊಸ ಪ್ರಯೋಗ. ಇದಕ್ಕಿಂತ ಮೊದಲು ತಾವೇನ್ ಮಾಡ್ತಾ ಇದ್ರಿ? ಇದಕ್ಕಿಂತ ಮುಂಚೆ ನಾನು ಒಬ್ಬ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿದ್ದೇನೆ, ಓದಿಬಿಟ್ಟು ಮತ್ತು ಈ ಕಡೆ ರಾಯಚೂರು ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿಬಿಟ್ಟು ಮತ್ತು ಕೃಷಿ ಉತ್ಪನ್ನಗಳ ಬಗ್ಗೆನೇ ಹೆಚ್ಚು ನಾನು ಮೊದಲಿಂದನೂ. ನನಗೆ ಏನು ಕೃಷಿ ಕೆಮಿಕಲ್ ಆಗೋಗ್ಬಿಟ್ಟಿದೆ, ಎಲ್ಲ ರಸಾಯನ ಯುಕ್ತವಾಗಿ ಹೋಗ್ಬಿಟ್ಟಿದೆ. ನಾವು ಪ್ರತಿಯೊಂದು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಗುಕ್ಕನ್ನು ನಾವು ಆಹಾರ ವಿಷವಾಗಿ ನಾವು ಆಹಾರವನ್ನು ಊಟ ಮಾಡ್ತಾ ಇದ್ವಿ. 3 ಬಿಳಿ ವಿಷಯಗಳನ್ನು ನಾನು ಮುಖ್ಯವಾಗಿ ಎಲ್ಲ ಕಡೆಗೂ ಮೀಡಿಯಾಗಳೆಲ್ಲ ಬರ್ತಾ ಇದೆ, ಮತ್ತೆ ಪ್ರತಿಯೊಬ್ಬ ತಜ್ಞರೆಲ್ಲ ಹೇಳ್ತಿದ್ದಾರೆ. 3 ಬಿಳಿ ವಿಷಯಗಳು ಪ್ರತಿಯೊಬ್ಬರು ಮನೆಯಲ್ಲೂ ಇದೆ ನಮ್ಮ ದೇಶದಲ್ಲಿ. ಉಪ್ಪು, ಸಕ್ಕರೆ, ಮೈದಾ. ಉಪ್ಪು, ಬಿಳಿ ಉಪ್ಪು ಅದನ್ನೆಲ್ಲ ಫಿಲ್ಟರ್ ಮಾಡ್ತಾರೆ, ಅದು ಟಾಟಾ ಸಾಲ್ಟ್ ಇರ್ಬೋದು, ಮತ್ತೊಂದಿರು ಪ್ರತಿಯೊಂದು ಎಲ್ಲದನ್ನು ಅದನ್ನ ಕೆಮಿಕಲ್ ಅಯೋಡಿನ್ ಹಾಕ್ತಾರೆ, ಹಂಗಾಗಿ ಅದು ವಿಷ. ಅದಕ್ಕೆ ಸಮುದ್ರದ ಉಪ್ಪನ್ನೇ ಬಳಸಿ, ಮತ್ತೆ ಅಥವಾ ಬಂಡೆ ಉಪ್ಪು ಅಂತ ಬರುತ್ತೆ, ರಾಕ್ ಸಾಲ್ಟ್ ಅಂತ, ಅಂಥದನ್ನು ಬಳಸಿಬಿಟ್ಟು ತಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಇನ್ನೋ ಒಂದು ಅಭಿಪ್ರಾಯದಲ್ಲಿ ನಾನು ಇದೆ. ಸಾವಯವ ಒಂದು ಪದಾರ್ಥಗಳ ಮಳಿಗೆ ಇಟ್ಕೊಂಡಿದ್ದೀರಾ, ಇದರಲ್ಲಿ ಏನೇನು ಪದಾರ್ಥಗಳು ತಮ್ಮಲ್ಲಿ ಸಿಗ್ತವೆ? ಎಣ್ಣೆ ಇದೆ, ಕುಸುಬೆ ಎಣ್ಣೆ, ಮರದ ಗಾಣದ ಎಣ್ಣೆ, ಆಮೇಲೆ ಮತ್ತೆ ಕಡಲೆಕಾಯಿ ಎಣ್ಣೆ, ಶೇಂಗಾ ಬೀಜದ ಎಣ್ಣೆ GN oil, ಮತ್ತೆ ಎಳ್ಳೆಣ್ಣೆ, ಉಚ್ಚೆಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ. ಮೇಜರ್ ಆಗಿ ಎಣ್ಣೆಗಳನ್ನ ಜಾಸ್ತಿ ನೀವು ಇದು ಮಾಡೋದು? ಇದ್ರ ಜೊತೆಗೆ ಈಗ ಬೇರೆ ಒಂದು ಪದಾರ್ಥಗಳು, ಮಿಲೆಟ್ಸ್, ಸಾವಯ, ನವಣೆ, ಅರ್ಕ, ಊದಲ, ಕೊರ್ಲೆ, 5 ಪಂಚರತ್ನ ಸಿರಿಧಾನ್ಯಗಳು ಅಂತ. ಆ ಸಿರಿಧಾನ್ಯಗಳು ನಮ್ಮ ಶರೀರದಲ್ಲಿ ಯಾವುದೇ ಕಾಯಿಲೆ ಇದ್ರೂ ಅದನ್ನ ನಿರ್ಮೂಲನೆ ಮಾಡುವಂತ ಶಕ್ತಿ ಇದೆ ಅದಕ್ಕೆ. ಕಷಾಯಗಳು ಮತ್ತೆ ಈ ಸಾವಯವ ಏನು ನಮ್ಮ ಸಾವಿನವಣೆ ಅರ್ಕ ಉದ್ಲ ಕೊರ್ಲೆ ಈ ಐದು ಧಾನ್ಯಗಳಲ್ಲಿ ಸಿರಿಧಾನ್ಯಗಳನ್ನು ಬಳಸಿದ್ರೆ ನಾವು ಎಂಥ ಕಾಯಿಲೆ ಇದ್ರೂ ಅದನ್ನ ನಿರ್ಮೂಲನೆ ಮಾಡ್ಕೊಳ್ಬಹುದು. ಎಣ್ಣೆಗಳ ಒಂದು ಪದಾರ್ಥಗಳು ಬಂದ್ರೆ ನೀವು ಸುತ್ತಮುತ್ತಲ ಇರತಕ್ಕಂತ ಹಳ್ಳಿ ಒಂದು ರೈತ ಬಾಂಧವರಿಂದ ತಗೊಳ್ತೀರಾ, ಹೇಗೆ ಇದು? ಉತ್ತರ ಕರ್ನಾಟಕದಿಂದ ಸಾಮಾನ್ಯ ನಾನು ಆ ಕಡೆಯಿಂದಾನೆ ಹೆಚ್ಚಿಗೆ ಪರ್ಚೇಸ್ ಮಾಡ್ತೀನಿ. ಹೌದು, ಕುಸುಬೆ ಇರ್ಬೋದು, ಶೇಂಗಾ ಬೀಜ ಇರ್ಬೋದು, ಕೊಬ್ಬರಿ ಮಾತ್ರ ನಮ್ಮ ಲೋಕಲಲ್ಲಿ ಸಿಗುತ್ತೆ. ಆದಷ್ಟು ಸಾವಯವದಲ್ಲೇ ಕೆಮಿಕಲ್ ಫ್ರೀ ಇರತಕ್ಕಂತ ತೋಟಗಳಲ್ಲಿ ನಾನು ಆಯ್ಕೆ ಮಾಡಿಕೊಂಡು ಕೊಬ್ಬರಿ ಅಂತ ತಗೊಂಡು ಪರ್ಚೇಸ್ ಮಾಡಿ. ಅಲ್ಲಿ ಉತ್ತರ ಕರ್ನಾಟಕದಿಂದ ಹೇಗೆ ನೀವು ಖಾತ್ರಿ ಮಾಡ್ಕೊಳ್ತೀರಿ ಇದು ಸಾವಯವನೇ ಅಂತ ಹೇಳಿ? ನಂಬಿಕೆ ಮುಖ್ಯ ಇದರಲ್ಲಿ, ನಂಬಿಕೆ ಮುಖ್ಯ ಅಲ್ವಾ? ನಂಬಿಕೆನು ಮುಖ್ಯ, ಮತ್ತು ನಾನು ನೋಡ್ತೀನಿ, ನೋಡ್ಬಿಟ್ಟು ಅವರ ಒಂದು ಚಲನವಲನಗಳು ಮತ್ತೆ ಅವರ ಆಟಿಟ್ಯೂಡ್ ಅವರ ಮಾತಿನ ಒಂದು ವೈಖರಿ ಇದೆಲ್ಲ ನೋಡ್ಬಿಟ್ಟು ಅದನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ಇವರು ಸಾವಯವನ್ನ ಹೆಚ್ಚು ಬಳಸಿ ಇದನ್ನ ಬೆಳೆಸ್ಕೊಂತ ಇದಾರೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದು ನಾನು ಅಲ್ಲಿಂದ ತಗೊಂಡ್ಬರ್ತೀನಿ. ಈಗ ಈ ಒಂದು ಪ್ರದೇಶದಲ್ಲಿ ಅಡಿಕೆನೆ ಜಾಸ್ತಿ ಇರ್ತಕ್ಕಂತ ಒಂದು ಪ್ರದೇಶ, ನಾನು ಕೂಡ ನೋಡಿದೀನಿ 92ನೇ ಇಸ್ವಿಯಿಂದ ಏನು ಇದು ಆರಂಭವಾಗಿದೆ ಅಡಿಕೆ ಪರ್ವ. 92-93 ಅವಾಗ ಅಲ್ಪ ಸ್ವಲ್ಪ ಇತ್ತು. ಇದು ಹೇಗೆ ವರ್ಷ ವರ್ಷ ಇನ್ನೂ ಈ ಒಂದು ಪ್ರದೇಶದಲ್ಲಿ ಜಾಸ್ತಿನೇ ಹೋಗ್ತಾ ಇದೆ ಹೊರತು ಕಡಿಮೆ ಇಲ್ಲ, ಏನ್ ಅನಿಸ್ತದೆ ನಿಮ್ಗೆ ಈ ಒಂದು ಅಡಿಕೆ ಬೆಳೆಯ ಬಗ್ಗೆ? ಸರ್, ಅಡಿಕೆ ಬೆಳೆ ಬಗ್ಗೆ ನನಗೆ ಬಹಳ ಖೇದ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಮೊದ್ಲೆಲ್ಲ ಬಣ್ಣನ ನ್ಯಾಚುರಲ್ ಆಗಿ ತಯಾರು ಮಾಡ್ತಿದ್ರು, ಅಂದ್ರೆ ಗಂಧದ ಮರದಿಂದ ಗಂಧದ ಚಕ್ಕೆ ಅದ್ರ ತೊಪ್ಪೆ, ಮತ್ತೆ ನೇರ್ಲು ಮರದಿಂದ ನೇರ್ಲು ಮರದ ತೊಪ್ಪೆ, ಇದನ್ನೆಲ್ಲ ತಗೊಂಡ್ ಬಂದು ಅದನ್ನ ಕುದಿಸ್ಬಿಟ್ಟು ಅದರಲ್ಲಿ ಬಣ್ಣ ಮಾಡ್ಕೊಂಡು ಬಣ್ಣ ಕಟ್ತಿದ್ರು. ಈಗೆಲ್ಲ ಕೆಮಿಕಲ್ ಬಂದಿದೆ, ಬಣ್ಣಗಳೆಲ್ಲ ಕೆಮಿಕಲ್ ಆಗಿದೆ. ಆ ಕೆಮಿಕಲ್ ಅನ್ನ ಬಳಸಿಬಿಟ್ಟು ಆ ಪುಡಿ ಬರುತ್ತೆ, ಕೆಂಪು ಬಣ್ಣ ಬೇಕು ನನಗೆ ನನ್ನ ಅಡಿಕೆಗೆ ಅಂದ್ರೆ ಕೆಂಪು ಬಣ್ಣದ ಪುಡಿ ಬರುತ್ತೆ, ಕೆಮಿಕಲ್ ಅದು ಪ್ಯೂರ್ಲಿ 100% ಕೆಮಿಕಲ್. ಆಮೇಲೆ ಕಪ್ಪು ಬಣ್ಣದ ಅಡಿಕೆ ಬೇಕಾ ನಮಗೆ, ಕಪ್ಪು ಬಣ್ಣ ಬೇಕಾ ಅಡಿಕೆಗೆ, ಆ ಕಪ್ಪು ಬಣ್ಣದ ಒಂದು ಪುಡಿ ಬರುತ್ತೆ, ಅದನ್ನ ಹಾಕಿಬಿಟ್ರೆ ಎಲ್ಲ ಕಪ್ಪು ಬರುತ್ತೆ ಅಡಿಕೆ. ಈ ತರದ ಒಂದು ಬಣ್ಣವನ್ನ ನಾವು ಹಾಕಿ ತಯಾರು ಮಾಡಿ ಅದನ್ನ ಗುಟ್ಕಾ ಕಂಪನಿಯವರು ಇರ್ಬೋದು, ನಾವು ಅಡಿಕೆ ನಮ್ಮ ಮನೆಗೆ ಬಳಸೋದಿರ್ಬೋದು, ನಮ್ಮ ಮನೆಗಳಲ್ಲಿ ನಾವು ಒಂದು ಹೊಸ ಮನೆ ಕಟ್ಟಿಸಿ ಗೃಹಪ್ರವೇಶ ಮಾಡಬಹುದು, ನಮ್ಮ ಮಕ್ಕಳು ಮದುವೆ ಮಾಡೋದಕ್ಕಿರ್ಬೋದು, ಮತ್ತೆ ತಿಥಿ ಊಟಗಳು ಪ್ರತಿಯೊಂದಕ್ಕೂ ಈ ಕೆಮಿಕಲ್ ಯುಕ್ತವಾದ ಅಡಿಕೆಯನ್ನ ಬಳಸ್ತಾ ಇದಾರೆ. ಪುಡಿ ಮಾಡೋದನ್ನ ತಿನ್ನಿಸ್ತಾ ಇದ್ವಿ ನಾವು, ಗಂಟಲಲ್ಲಿ ಕಟ್ಕೊಳ್ಳುತ್ತೆ. ಆ ತರದ ಅನುಭವಗಳೆಲ್ಲ ನಮಗಂತೂ ಆಗಿದೆ, ಬಾಕಿಯವ್ರಿಗೂ ಆಗಿರ್ಬೋದು ಏನೋ ಗೊತ್ತಿಲ್ಲ ನನಗೆ. ಇತ್ತೀಚಿನ ಒಂದು ದಿನಗಳಲ್ಲಿ ಇದರ ಬಗ್ಗೆ ಒಂದು ಅಪಪ್ರಚಾರ ಆಗ್ತಾ ಇದೆ, ಇದು ಅಪಪ್ರಚಾರನೋ ಅಥವಾ ನಿಜನೋ ಗೊತ್ತಿಲ್ಲ, ಯಾಕಂದ್ರೆ ಸಂಶೋಧನೆಯಿಂದ ಇದು ಏನು ಸಾಬೀತಾಗಿಲ್ಲ. ಏನಂತಂದ್ರೆ ಇದು ಅಡಿಕೆ ಅಂದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ನಾವು ಸುಮಾರು ನೀವು ಕೂಡ ನೋಡಿರಬಹುದು, ಓದಿರಬಹುದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ. ಏನಂತೀರಾ ಸರ್ ನಿಮ್ಮ ಒಂದು ಅನುಭವದಲ್ಲಿ? ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ನಾನು ಅಡಿಕೆ ಬೆಳೀತಾ ಇದ್ದೀನಿ ಅಂತ ನಾನು ಹೇಳ್ತಿಲ್ಲ, ಅಡಿಕೆ ಬೆಳೆಯೋ ಗುಂಪಿನಲ್ಲಿ ಇದ್ದೀನಿ ಅಂತಲೂ ನಾನು ಹೇಳ್ತಿಲ್ಲ. ಬಟ್ ಅಡಿಕೆ ಕ್ಯಾನ್ಸರ್ ಕಾರಕ ಖಂಡಿತ ಅಲ್ಲ. ಅದಕ್ಕೆ ಬಳಸಕ್ಕಂತ ಏನು ನಾವು ಬಣ್ಣ ಬರ್ಲಿಕ್ಕಿರ್ಬೋದು ಮತ್ತೊಂದಕ್ಕೆ ಅಥವಾ ಗುಟ್ಕಾ ತಯಾರು ಮಾಡ್ತೀವಿ ಅದು ಎಲ್ಲ ಕ್ಯಾನ್ಸರ್ ಕಾರಕ. ಅಂದ್ರೆ ಇದು ಏನು ನೈಸರ್ಗಿಕವಾಗಿ ಬೆಳೆದಂತ ಇದು ಅಡಿಕೆಗೆ ಯಾವುದೇ ಇದು ಸಮಸ್ಯೆ ಇಲ್ಲ ಅಂತೀರಾ? ಅಂದ್ರೆ ಅದಕ್ಕೆ ಏನ್ ನಾವು ಮಿಶ್ರಣ ಮಾಡ್ತಾ ಇದ್ವಿ ಪದಾರ್ಥ ಮಾಡಕ್ಕೆ, ಗುಟ್ಕಾ ಆಗಿರ್ಲಿ ಪಾನ್ ಮಸಾಲಾ ಆಗಿರ್ಲಿ, ಇದರ ಒಂದು ಏನು ಮೌಲ್ಯವರ್ಧನೆ ಮಾಡ್ತಾ ಇದ್ವಿ, ಆ ಒಂದು ಸಮಯದಲ್ಲಿ ಹಾಕ್ತಕ್ಕಂತ ಒಂದು ಕೆಮಿಕಲ್ ಏನು ರಾಸಾಯನಿಕ ಅದನ್ನ ಹಾನಿಕಾರಕ ಅಥವಾ ಕ್ಯಾನ್ಸರ್ ಕಾರಕ ಅಂತ ಹೇಳ್ಬಹುದು. ಖಂಡಿತ ಖಂಡಿತ ಸರ್. ನಾನು ತೀರ್ಥಳ್ಳಿ ತಳಿ ಅಡಿಕೆಯನ್ನ ತಗೊಂಡ್ ಬಂದು ಅಡಿಕೆಯನ್ನ ಬಣ್ಣ ಹಾಕದೇ ಇರೋ ಹಾಗೆ ಅದನ್ನ ಬೇಯಿಸ್ಬಿಟ್ಟು ಅದನ್ನ ಪುಡಿ ಮಾಡಿಬಿಟ್ಟು ತೀರ್ಥಳ್ಳಿ ಅಡಿಕೆಗೆ ನಾನು ಸೆಂಟೆಡ್ ಸೂಪರ್ ಅಂತ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರಾಸಾಯನಿಕವನ್ನು ಬಳಸದಂಗೆ ಇದನ್ನ ತಯಾರು ಮಾಡಿದ್ದೀನಿ. ಇದು ಅತ್ಯುತ್ತಮವಾದ ರುಚಿಕಾರಕ ಅಡಿಕೆ. ನೀವು ಇದು ಬೇರೆಯವರ ಹತ್ರ ಮೌಲ್ಯವರ್ಧನೆ ಮಾಡ್ತಾ ಇದ್ದೀನಿ ನಾನು. ತೀರ್ಥಳ್ಳಿ ತಳಿಯನ್ನು ತಗೊಂಡ್ ಬಂದು ಅಲ್ಲಿಂದ ನಾನು ನನ್ನ ಪ್ರದೇಶಕ್ಕೆ ತಗೊಂಡ್ ಬಂದು ಅದನ್ನು ಪುಡಿ ಮಾಡಿಬಿಟ್ಟು ಇದನ್ನ ಈ ರೀತಿ ಹೇಗೆ ಇದು ಕೇವಲ ಪುಡಿ ಮಾಡಿ ಮಾರಾಟ ಮಾಡುವ ಅಥವಾ ಇದ್ರ ಜೊತೆಗೆ ಏನಾದ್ರೂ ಪುಡಿ ಮಾಡಿ ರುಚಿಕಾರಕಗಳನ್ನ ಕೆಲವೊಂದು ಹಾಕ್ತೀನಿ. ಈಗ ಇವತ್ತಿನ ಒಂದು ಟೇಸ್ಟ್ ತಕ್ಕಂತೆ ಸಕ್ಕರೆ ಇರ್ಬೋದು ಆ ತರದನ್ನ ಅಲ್ಪ ಸ್ವಲ್ಪ ಹಾಕ್ತೀವಿ. ಅದಕ್ಕೆ ಬೆಲ್ಲನೇ ಹಾಕ್ಬೇಕು ಅಂತ ಅನ್ನಿಸುತ್ತೆ ನನಗೆ. ಆದ್ರೆ ಅದು ಜಾಸ್ತಿ ದಿನ ಅದನ್ನ ಪ್ರಿಸರ್ವೇಟಿವ್ ಆಗಿ ಇಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಅದನ್ನ ಸಕ್ಕರೆ ದಿವಸ ಇಡ್ಬೋದು ಸರ್. ಇದು ಇದು 2-3 months, 3-4 ಉಪಯೋಗಿಸ್ಬೋದು. ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ನೀವು ಹೇಳಿದ್ರಿ ಈಗ ಎಣ್ಣೆಗಳ ಒಂದು ಅಂದ್ರೆ ಈ ಕುಸುಬೆ ಎಣ್ಣೆ ಆಗ್ಲಿ, ಅಗಸಿ ಎಣ್ಣೆ ಆಗ್ಲಿ, ಆಮೇಲೆ ಸೂರ್ಯಕಾಂತಿ ಎಣ್ಣೆ ಆಗ್ಲಿ, ಕಡಲೆ ಬೀಜದ ಎಣ್ಣೆ ಆಗ್ಲಿ, ಈ ತರದ್ದು ಎಣ್ಣೆಗಳನ್ನ ತಮ್ಮ ಒಂದು ಮಳಿಗೆ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಪೂರೈಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇದು ಬೇಡಿಕೆ ಮತ್ತೆ ಪೂರೈಕೆ ಅನುಗುಣವಾಗಿ ತರಿಸ್ಕೊಳ್ತೀರಾ, ಹೇಗೆ? ಏನ್ ಅಡ್ವಾನ್ಸ್ ಆಗಿ ಅಂದ್ರೆ ಮುಂಗಡವಾಗಿನೇ ತರಿಸ್ಕೊಂಡು ಇದರ ಒಂದು ವ್ಯಾಪಾರ ಮಾಡ್ತೀರಾ? ನಾನು ವ್ಯಾಪಾರ ಮಾಡ್ತಾ ಇರೋದು ಸದ್ಯಕ್ಕೆ ಹೇಳ್ಬೇಕು ಅಂದ್ರೆ ನನ್ನ ಒಂದು ಟಾರ್ಗೆಟ್ ಏನಿದೆ, ನನ್ನ ಒಂದು ಆರ್ಥಿಕ ಸಬಲತೆ ಏನಿದೆ ಆ ಆರ್ಥಿಕಕ್ಕೆ ಅನುಗುಣವಾಗಿ ನಾನು ಮಾಡ್ತಾ ಇದ್ದೀನಿ. ನಾನು ಎಷ್ಟು ಮಾಡ್ತೀನಿ ಅಷ್ಟು ನಾನು ಖರ್ಚು ಮಾಡ್ತಾ ಇದ್ದೀನಿ. ಇನ್ನು ಹೆಚ್ಚಿನದಾಗಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ಗಾಣವನ್ನು ನಾನು ಸ್ವಂತ ಹಾಕ್ಬೇಕು, ಮರದ ಗಾಣನ ಅಂತ ಅಂದ್ಕೊಂಡಿದ್ದೀನಿ. ಬಾಗಿ ಮರದಿಂದಲೇ ಮರದ ಗಾಣವನ್ನ ತಯಾರು ಮಾಡ್ತಾರೆ. ಬಾಗಿ ಮರ ಅಂತ ಒಂದು ಕಾಡಿನಲ್ಲಿ ಸಿಗುತ್ತೆ, ಬಾಗಿ ಒಂದು ಮರ, ಆ ಮರದಲ್ಲಿ ಅದರ ತಿರುಗುವಂತ ಗುಂಡು ಮತ್ತೆ ಒಳಗಡೆ ಒಳಕಲ್ಲು ಅಂತ ಹೇಳ್ತೀವಿ, ತಿರುಗದೆಲ್ಲ ಅದು ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಅದನ್ನ ತಗೊಂಡ್ ಬಂದು ಹಾಕ್ಬೇಕು ಅಂತ ಇದ್ದೀನಿ. ಈ ಬೇರೆಯವ್ರು ಹಾಕಿದರೆ ಬೇರೆ ಪ್ರದೇಶಕ್ಕೆ ಹೋಗಿ ನಾನು ಅದನ್ನ ನಿಂತ್ಕೊಂಡು ನಾನೇ ಮಾಡಿಸ್ಕೊಂಡು ತಗೊಂಡು ಬರ್ತೀನಿ. ಕುಸುಬೆ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಜಲ್ಲೆಣ್ಣೆ ಇರ್ಬೋದು, ಮತ್ತೆ ಕೊಬ್ಬರಿ ಎಣ್ಣೆ. ಇಲ್ಲ, ನೀವು ಇಲ್ಲಿ ತಂದು ಗಾಣ ಹಿಡಿತಿರೋ ಇಲ್ಲ ಅಲ್ಲೇ ಹಾಕ್ಬೇಕು ಅಂತ ಮುಂದಿನ ಉದ್ದೇಶ ಇದೆ. ಈಗ ಸದ್ಯಕ್ಕೆ ಬೇರೆ ಕಡೆಯಿಂದ ಮಾಡಿಸ್ಕೊಂಡು ನಾನೇ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದೀನಿ. ನನ್ನ ಉಪಸ್ಥಿತಿಯಲ್ಲೇನೆ, ನನ್ನ ಎದುರಿಗೆ ಯಾವುದೇ ಕಲಬೆರಿಕೆ ಆಗದೆ ಇರೋ ರೀತಿಯಲ್ಲಿ ನಾನು ನೋಡಿ ಅದನ್ನ ಪ್ಯಾಕಿಂಗ್ ಮಾಡ್ಕೊಂಡು ತಗೊಂಡು ಬರ್ತೇನೆ. ಗ್ರಾಹಕರಿಗೆ ಏನ್ ಹೇಳ್ತೀನೋ ಅದನ್ನ ಕೊಡ್ತಾ ಇದ್ದೀನಿ. ಈಗ ಮಳಿಗೆಯಲ್ಲಿ ಬಂದವರಿಗೆ ಮಾತ್ರ ಮಾರಾಟ ಮಾಡ್ತೀರಾ, ಇಲ್ಲ ಸುತ್ತಮುತ್ತ ಇರ್ತಕ್ಕಂತ ನಿಮ್ಮ ಓಣಿಯ ರೈತರಿಗೆ ಅಥವಾ ಓಣಿಯ ಜನರಿಗೆ ಸಂಬಂಧಿಕರಲ್ಲಿ ಆಮೇಲೆ ಪಕ್ಕದ ಒಂದು ಹಳ್ಳಿಗಳಲ್ಲಿ ಯಾವ ರೀತಿ ಸುತ್ತಮುತ್ತ ಯಾರು ಆಸಕ್ತರಿದಾರೋ ಅವರಿಗೆ ಮಾತ್ರ? ಯಾಕೆ ಅಂತ ಹೇಳಿದ್ರೆ ಈಗ ಇಲ್ಲಿವರೆಗೆ ನಾವು ತಿಂದ್ಕೊಂಡು ಬಂದಿದೀವಿ ಯಾವ್ದು ನಮ್ಮ ಅಂಗಡಿಯಲ್ಲಿ ಸಿಗ್ತಕ್ಕಂತ ಎಣ್ಣೆಗಳು, ನಮ್ಗೇನಾಗಿಲ್ಲ ನೋಡಿ. ಏನಾದ್ರೂ ಆದಾಗ ಅವಾಗ ಡಾಕ್ಟರ್ ಏನಾದ್ರು ಸಲಹೆ ಕೊಟ್ರೆ ಅವಾಗ ಇವ್ರ ಅಂಗಡಿಗೆ ಹೋಗಿ ಏನಾದ್ರು ಪರ್ಚೇಸ್ ಮಾಡೋಣ ಅಂತ 99 ಭಾಗ ಜನ ಯೋಜನೆ ಮಾಡ್ತಾರೆ. 100 ಈ ಗಾಣದ ಎಣ್ಣೆ ಬೇಕು, ಇದು ಅತ್ಯಂತ ಶ್ರೇಷ್ಠವಾದ್ದು, ನನ್ನ ಆರೋಗ್ಯಕ್ಕೆ ಬಹಳ ಒಳ್ಳೇದು, ನಾನು ಬದುಕಬೇಕು, ಇನ್ನು ಹೆಚ್ಚು ಕಾಲ ಆಸ್ಪತ್ರೆಗಳಿಗೆ ಹೋಗದಾಗೆ ನಮ್ಮ ಸರಿದೂಗಿಸ್ಕೊಳ್ಬಹುದು ಅನ್ನೋ ಅಭಿಪ್ರಾಯದಲ್ಲಿ ಇರೋಂತ ಜನ 100 ಹುಡುಕಿ ನಾನೇ ನನ್ನದೇ ಆದ ಗ್ರಾಹಕರನ್ನು ನಾನು ಕಂಡ್ಕೊಂಡಿದ್ದೀನಿ. ಅವರು ಪ್ರತಿ ತಿಂಗಳು ಅಥವಾ ಪ್ರತಿ ಸಲನು ನಿಮ್ಮ ಹತ್ರ ಬಂದು ಖರೀದಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮತ್ತು ಕೆಲವರು ಆನ್ಲೈನ್ ನಲ್ಲಿ ಅಂದ್ರೆ ನಾನು ಕೊರಿಯರ್ ಮುಖಾಂತರ ಕಳಿಸ್ತೀನಿ. ಮತ್ತು ಬಸ್ಗಳು ಇರುತ್ತೆ, ಬಸ್ಗಳು ಎಲ್ಲಿ ಅನುಕೂಲತೆ ಇದೆಯೋ ಇಲ್ಲಿ ಬಸ್ ಡ್ರೈವರ್ ಹತ್ರ ಅವರಿಗೆ ಹೇಳ್ಬಿಟ್ಟು ಅಲ್ಲಿ ಇಳಿಸ್ಕೊಳ್ಳೋ ವ್ಯವಸ್ಥೆಗಳು ಈ ತರ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಇದರೇನು ಸಮಸ್ಯೆ ಇಲ್ಲ, ನಿಮ್ ಮಾರ್ಕೆಟಿಗೆ ಬಂದ್ರೆ ಏನು ಸಮಸ್ಯೆ ಇಲ್ಲ ಸರ್? ಒಂದ್ ವಿಚಾರ ಹೇಳ್ಬೇಕು ಅಂದ್ರೆ ನಂದು ಗಾಣದ ಎಣ್ಣೆ ಇರ್ಬೋದು, ನಾನು ಸೋಪ್ನು ತಯಾರು ಮಾಡ್ತಾ ಇದ್ದೀನಿ. ಮತ್ತೆ ಉದ್ಬತ್ತಿ ಈಗೆಲ್ಲ ರಾಸಾಯನಿಕ ರಹಿತವಾಗಿ ಉದ್ಬತ್ತಿ ತಯಾರು ಮಾಡ್ತೇನೆ. ಯಾಕಂದ್ರೆ ರಾ ಉದ್ಬತ್ತಿಯನ್ನ ಅಂದ್ರೆ ಏನು ಈ ಲೇಬರ್ಸ್ ಅಂದ್ರೆ ಈ ಕಾರ್ಮಿಕರು ಅದನ್ನ ಉತ್ಪತ್ತಿಯನ್ನ ಒಸಿತಾರಲ್ಲ ಅದಕ್ಕೇನು ಕೆಮಿಕಲ್ ಹಾಕಿರಲ್ಲ, ಯಾವುದೇ ಅಥವಾ ಏನು ಹಾಕಿರಲ್ಲ ಅದಕ್ಕೆ. ಅಂತದನ್ನ ತರಿಸ್ಬಿಟ್ಟು ನಾನು ನೀಲಗಿರಿ ಎಣ್ಣೆ, ಒರಿಜಿನಲ್ ನೀಲಗಿರಿ ಎಣ್ಣೆನ ನಾನು ತರಿಸ್ಕೊಂಡು ಊಟಿಯಿಂದ ನೀಲಗಿರಿ ಎಣ್ಣೆ ತರಿಸ್ಕೊಂತೀನಿ ಆರ್ಗ್ಯಾನಿಕ್. ಅದನ್ನ ಬಳಸಿ ಮತ್ತೆ ಅದಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿ ಮತ್ತು ನಮ್ಮ ದೇಶಿ ತಳಿ ಹಸುವಿನ ಗೋಮೂತ್ರವನ್ನು ಬಳಸ್ಕೊಂಡು ಮತ್ತು ಬೇವಿನ ಎಣ್ಣೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಉದ್ಬತ್ತಿ ತಯಾರು ಮಾಡ್ತಾ ಇದ್ದೀನಿ. ಈಗ ಕೆಮಿಕಲ್ ಫ್ರೀ ಉದ್ಬತ್ತಿಯನ್ನ ಜನರಿಗೆ ಕೊಡಬೇಕು ಅಂತ ನನಗೆ ಬಹಳ ಆಸೆ ಇದೆ. ಅದ್ರ ಬಗ್ಗೆ ನಾನು ಅದನ್ನ ಮಾಡ್ತಾನು ಇದ್ದೀನಿ, ಕೆಲವರು ಇಷ್ಟಪಟ್ಟು ತಗೊಳ್ತಾ ಇದಾರೆ. ಮುಂದಿನ ಒಂದು ಯೋಜನೆಗಳ ಬಗ್ಗೆ ಹೇಳ್ತೀರಾ? ಈಗ ಅಡಿಕೆ ಶುರು ಮಾಡಿದೀರಾ, ಇದರ ಕೃಷಿ ಜೊತೆಗೆ ಈಗ ಏನು ಮೌಲ್ಯವರ್ಧನೆ ಸಾವಯವ ಉತ್ಪನ್ನಗಳ ಒಂದು ಮಾರಾಟ ಕೂಡ ಮಾಡ್ತಾ ಇದ್ರ, ಏನು ನಿಮ್ಮ ಒಂದು ಯೋಚನೆ ಮುಂದಿನ? ಪ್ರತಿಯೊಬ್ಬರಿಗೂ ಈ ಸಾವಯವದ ಆಹಾರ ಸಿಗಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲ ಭೂಮಿ ವಿಷವಾಗ್ತಾ ಇದೆ, ಭೂಮಿಗೆ ವಿಪರೀತ ರಾಸಾಯನಿಕಗಳನ್ನ ಹಾಕ್ತಾ ಇದ್ರೆ. ಕೃಷಿ ವಿಶ್ವವಿದ್ಯಾನಿಲಯ ಎದುರು ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ರು ಅದನ್ನು ಬಳಸಂತವ್ರು ಮುಂದೆ ಬರ್ತಾ ಇಲ್ಲ. ಕೃಷಿ ಇಲಾಖೆಗಳಲ್ಲಿ ಅಡಿಕೆ ಸಿಪ್ಪೆ ಗೊಬ್ಬರ ಮಾಡ್ತಿದ್ದಾರೆ ಇವಾಗ, ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆಯನ್ನ ಪಡ್ಕೊಂಡ್ಲಿಕ್ಕೂ ರೈತರು ಆಸಕ್ತಿ ಇಲ್ಲ. ಈಗ ಏನಾಗ್ತಿದೆ, ಅಡಿಕೆ ಸಿಪ್ಪೆ ಎಲ್ಲ ಬೆಂಕಿಗೆ ಹಚ್ಚಿ ಬೇಯಿಸಿ ಹಾಳು ಮಾಡ್ತಿದ್ದಾರೆ. ಅದನ್ನ ಅಡಿಕೆ ಸಿಪ್ಪೆನ ನಾವು ಮೌಲ್ಯವರ್ಧನೆಯನ್ನ ಮಾಡಿಬಿಟ್ಟು ಅದನ್ನ ಅಡಿಕೆ ಸಿಪ್ಪೆಯನ್ನ ಚಾಪೆ ತರ ಮಾಡ್ಬೇಕು ಅಂತ ನನ್ನ ಒಂದು ಮೆಂಟಾಲಿಟಿ ಇದೆ. ಮೊನ್ನೆ ಕೃಷಿ ಕಾಲೇಜ್ನಲ್ಲಿ ಒಬ್ರು ಅಡಿಕೆ ಸಿಪ್ಪೆ ಗೊಬ್ಬರ ತಯಾರು ಮಾಡ್ತಕ್ಕಂತ ಪ್ರೊಫೆಸರ್ ಅವ್ರ ಹತ್ರ ನಾನು ಮಾತಾಡಿದೆ, ಅಡಿಕೆ ಸಿಪ್ಪೆಯನ್ನ ನೀವು ಚಾಪೆ ತರ ಮಾಡಿಬಿಟ್ಟು ರೈತರಿಗೆ ಹರಡ್ಬೇಕು, ತೆಂಗಿನ ತೋಟದಲ್ಲಿರ್ಬೋದು ಅಡಿಕೆ ತೋಟದಲ್ಲಿರ್ಬೋದು, ಅದರಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ, ಕಳೆ ಬರೋದಿಲ್ಲ, ಕಳೆನಾಶಕ ಹೊಡೆ ತಪ್ಪುತ್ತೆ, ಗೊಬ್ಬರನೇ ಬೇಕಾಗಿಲ್ಲ ರೈತರಿಗೆ. ರೈತನ ಮಿತ್ರ ಎರೆಹುಳು, ರೈತನ ಪ್ರಕೃತಿಯ ನೇಗಿಲು ಎರೆಹುಳು, ಎರೆಹುಳು ರೈತನ ಗೆಳೆಯ ಅಂತೆಲ್ಲ ನಾವು ಪುಸ್ತಕದಲ್ಲಿ ಓದಿದ್ವಿ ಅಷ್ಟೇ. ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕು ಅಂದ್ರೆ ಅಡಿಕೆ ಸಿಪ್ಪೆಯನ್ನು ಚಾಪೆ ಮಾಡೋದ್ರ ಮುಖಾಂತರ ನಾವು ಸಾಫಲ್ಯ ತಗೊಂಡ್ಬೋದು. ರಾಸಾಯನಿಕಗಳನ್ನ ಬಳಕೆಯನ್ನ ಸಂಪೂರ್ಣವಾಗಿ ನಾವು ತಗ್ಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋದು. ಮಡಿಕೆ ತೋಟ ಅಥವಾ ತೆಂಗಿನ ತೋಟದಲ್ಲಿ ಅದನ್ನ ಹಾಸೋದ್ರಿಂದ ಕಳೆ ಬೆಳೆಯೋದಿಲ್ಲ, ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ, ಎರೆಹುಳು ತನ್ನಿಂದಾನೆ ಉತ್ಪತ್ತಿ ಆಗ್ತವೆ, ಅಡಿಕೆ ಸಿಪ್ಪೆಯಿಂದ ಫಾಸ್ಟ್ ಆಗಿ ಎರೆಹುಳು ಉತ್ಪತ್ತಿ ಆಗ್ತವೆ. ಅಡಿಕೆ ಸಿಪ್ಪೆಯನ್ನ ಬಳಸಬೇಕು ಅಂತ ನನ್ನ ಅಭಿಪ್ರಾಯ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಕೃಷಿಯ ಜೊತೆಗೆ ಏನು ಸಾವಯವ ಪದಾರ್ಥಗಳ ಒಂದು ಮಾರಾಟ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಇನ್ನು ನಿಮ್ಮ ಈ ಒಂದು ವ್ಯಾಪಾರದಲ್ಲಿ ಕೃಷಿಯ ಒಂದು ಮುಂದಿನ ಯೋಜನೆಗಳಿಗೆ ತಮಗೆ ಶುಭವಾಗಲಿ ಅಂತ ನಾವು ಕೂಡ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸೋಕ್ಕಿಂತ ಮೊದಲು ತಮ್ಮನ್ನ ಸಂಪರ್ಕಿಸುವುದಾದರೆ ರೈತ ಬಾಂಧವರಿಗೆ ತಾವು ನಂಬರ್ ಕೊಡಿ. 8105021

ಮಾತ್ರ ಮಡಿಲ ಸಿರಿದೇವಿಗೆ. ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು.